ಕ್ವಿಂಟಾಲ್ಗೆ ಕನಿಷ್ಠ 2,161 ರೂಪಾಯಿ, ಗರಿಷ್ಠ 2,385 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,421 ರೂಪಾಯಿ, ಗರಿಷ್ಠ 1,951 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,126 ರೂಪಾಯಿ. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,609 ರೂಪಾಯಿ. ನೆಲಗಡಲೆ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 4,719 ರೂಪಾಯಿ, ಗರಿಷ್ಠ 5,760 ರೂಪಾಯಿ. ಬಳ್ಳಾರಿ ಮಾರುಕಟ್ಟೆ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,901 ರೂಪಾಯಿ, ಗರಿಷ್ಠ 6,129 ರೂಪಾಯಿ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,718 ರೂಪಾಯಿ, ಗರಿಷ್ಠ 2,450 ರೂಪಾಯಿ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 5,019 ರೂಪಾಯಿ, ಗರಿಷ್ಠ 6,609 ರೂಪಾಯಿ. ಹೆಸರು ಕಾಳು ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 6,001 ರೂಪಾಯಿ, ಗರಿಷ್ಠ 6,719 ರೂಪಾಯಿ. ಹುರುಳಿಕಾಳು ಓಲ್ ಕ್ವಿಂಟಾಲ್ಗೆ 4,445, ಕನಿಷ್ಠ ಗರಿಷ್ಠ 4,639 ರೂಪಾಯಿ. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,599 ರೂಪಾಯಿ, ಗರಿಷ್ಠ 2,426 ರೂಪಾಯಿ. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,039 ರೂಪಾಯಿ, ಗರಿಷ್ಠ 2,696 ರೂಪಾಯಿ. ಕುಸುಬೆ ಸಾಫ್ಟ್ ಫ್ಲವರ್ ಕ್ವಿಂಟಾಲ್ಗೆ ಕನಿಷ್ಠ 5,283 ರೂಪಾಯಿ, ಗರಿಷ್ಠ 5,408 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 2,609 ರೂಪಾಯಿ, ಗರಿಷ್ಠ 5,119 ರೂಪಾಯಿ. ಇದುವರೆಗೂ ಕೊಟ್ಟೂರು ಚಿತ್ರದುರ್ಗ ಹಾಗೂ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3,600 ಸಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಇದ ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ರೈತರಿಗೆ ಸಲಹೆ. ಸಾವಯವ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸಿ ಭೂ ಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಿಕೊಳ್ಳಬಹುದು. ರಾಶಿ ಮಾಡಿದ ತೊಗರಿ ಕಾಳುಗಳನ್ನು ಅವುಗಳ ಗಾತ್ರಕ್ಕನುಸಾರವಾಗಿ ಗ್ರೇಡ್ ಮಾಡಿ ಮಾರಾಟ ಮಾಡಿದಲ್ಲಿ ಅಧಿಕ ಬೆಲೆ ಬರುವ ಸಾಧ್ಯತೆ ಇದೆ. ಬೀಜಗಳ ಗುಣಮಟ್ಟ ಕೆಡದಂತೆ ಹಾಗೂ ಉಗ್ರಾಣ ಕೀಟಗಳಿಗೆ ತುತ್ತಾಗದಂತೆ ಮುಂಬರುವ ಹಂಗಾಮಿನಲ್ಲಿ ಉಪಯೋಗಿಸಲು ಪೂರ್ವಯೋಜಿತವಾಗಿ ಸಂರಕ್ಷಿಸಿ ಸಂಗ್ರಹಿಸಬೇಕು. ಕಬ್ಬು ನಾಟಿ ಮಾಡುವ ಮುಂಚಿತವಾಗಿ ಅಜೆಟೋಬ್ಯಾಕ್ಟರ್ ಜೀವಾಣು ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದ ಜೊತೆ ಮಿಶ್ರ ಮಾಡಿ ಮಣ್ಣಿಗೆ ಸೇರಿಸಬೇಕು. ನೀರಾವರಿ ತಾಕುಗಳಲ್ಲಿ ಕಬ್ಬು ಬೆಳೆ ಇಡಲು ಜನವರಿ ಹಾಗೂ ಫೆಬ್ರವರಿ ತಿಂಗಳುಗಳು ಸಕಾಲವಾಗಿದ್ದು ಒಂದು ಕಣ್ಣುಳ್ಳ ಕಬ್ಬಿನ ತುಂಡಿನ ತಾಂತ್ರಿಕ ಬೇಸಾಯ ಲಾಭಕರವಾಗಿರುತ್ತೆ. ಕ್ಷಾರ ಮಣ್ಣಿನ ಪ್ರದೇಶದಲ್ಲಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಜಿಪ್ಸಮ್ ಅನ್ನ ನಾಟಿಗೆ 2 ವಾರ ಮೊದಲು ಭೂಮಿಗೆ ಸೇರಿಸಬೇಕು. ಸೂರ್ಯಕಾಂತಿ ಬಿತ್ತುವುದಕ್ಕೆ ಮುಂಚೆ ಬೀಜವನ್ನ ಥೈರಾಮ್ ಅಥವಾ ಮ್ಯಾಂಕೋಜಬ್ ಶಿಲೀಂಧ್ರನಾಶಕದಿಂದ ಕಿಲೋಗ್ರಾಂಗೆ 2 ಗ್ರಾಂನಂತೆ ಮಿಶ್ರ ಮಾಡಿ ಬೀಜೋಪಚಾರ ಮಾಡಿ ಬೀಜದಿಂದ ಪ್ರಸಾರವಾಗುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕಡಿಮೆ ನೀರಿನ ಬಳಕೆಯಿಂದ ಅಲ್ಪಾವಧಿಯಲ್ಲಿ ಬೆಳೆಯುವಂತಹ ನೆಲಗಡಲೆ ಸೂರ್ಯಕಾಂತಿ ಅಲಸಂದೆ ಮುಂತಾದ ಬೆಳೆಗಳನ್ನು ಬೆಳೆಯುವುದು ಸೂಕ್ತ. ಜನರು ವಾಸಿಸುವ ಮನೆಗಳಲ್ಲಿರುವಂತಹ ಕಣಜ ಇತ್ಯಾದಿಗಳನ್ನು ಧಾನ್ಯ ಸಂಗ್ರಹಿಸುವಾಗ ಅಲ್ಯೂಮಿನಿಯಂ ಫಾಸ್ಫೈಡ್ನಂತಹ ತೀವ್ರ ವಿಷಕಾರಿ ರಾಸಾಯನಿಕವನ್ನು ಬಳಸಿ ಧೂಪ ಹಾಕುವ ಬದಲಾಗಿ ಶೇಕಡ 2.5 WP ಡೆಲ್ಟಾ ಮೆಥ್ರಿನ್ 1 KG ಬಳಸಿ ಧಾನ್ಯವನ್ನು ಸಂಗ್ರಹಿಸಬಹುದು. ಹಿಂಗಾರಿ ಜೋಳದ ಬೆಳೆಯಲ್ಲಿ ಜೇಡರ ನುಶಿ ಕೀಟ ಬಾಧೆ ನಿಯಂತ್ರಣಕ್ಕಾಗಿ 2.5 ml ಡೈಕೋಫಾಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣ ಗರಿಗಳ ತಳಭಾಗಕ್ಕೆ ಬೀಳುವಂತೆ ಸಿಂಪಡಿಸಬೇಕು. ಶಕ್ತಿಮಾನ್ ಮುಸುಕಿನ ಜೋಳವನ್ನ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಿತ್ತಬಹುದಾಗಿದ್ದು ಅಜೋಸ್ಪೈರಿಲಂ ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನು ಎಕರೆಗೆ 200 ಗ್ರಾಂನಂತೆ ಬೀಜೋಪಚಾರ ಮಾಡುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಪ್ರಮಾಣದಲ್ಲಿ ಶೇಕಡ 50% ಕಡಿಮೆ ಮಾಡಬಹುದು. ರೈತರು ತಮಗೆ ಬೇಕಾದ ಸಮಯದಲ್ಲಿ ಅವಶ್ಯವಿರುವ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳುವ ದೃಷ್ಟಿಯಿಂದ ಕೃಷಿ ಇಲಾಖಾ ವತಿಯಿಂದ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಹಾಯವಾಣಿ ಸಂಖ್ಯೆ 1800 4255 3553 ಅಥವಾ ಕಿಸಾನ್ ಕಾಲ್ ಸೆಂಟರ್ 1800 1801 ಶುಲ್ಕರಹಿತ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಜನಪದ ಗೀತೆ. ನಾರಿ ಮನಸೋತಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನಸೋತಳೋ ಕಣೆ ನನ್ನ ಅರಮನೆ ಅಲ್ಲದೆ ಕಣೆ ನನ್ನ ತಳಮನೆ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಎಲ್ಲಿ ನಾ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ತಳ್ಳತ್ತ ಜೋಗಿ ಕೂಡೆ ಹೋಗಬಹುದೇ ನಾರಿ ತಳ್ಳತ್ತ ಜೋಗಿ ಕೂಡೆ ಹೋಗಬಹುದೇ ಕಳ್ಳಾಟ್ಟ ಜೋಗಿ ಕೂಡೆ ಹೋಗಬಹುದೇ ಕಳ್ಳಾಟ್ಟ ಜೋಗಿ ಕೂಡೆ ಹೋಗಬಹುದೇ ನಾನು ಬಿಟ್ಟ ಮೇಲೆ ನನ್ನ ಯಾಕೆ ಬಿಡವಲ್ಲೆ ನಿನ್ನಲ್ಲಿ ನನ್ನಕ್ಕೆ ಮನಸಾದೆ ನಾರಿ ನಿನ್ನಲ್ಲಿ ನನ್ನಕ್ಕೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ನಿನ್ನಲ್ಲಿ ನನಗೆ ಮನಸಾದೆ ಪದವ ನುಡಿಸೇನು ನಾರಿ ಚಂದದ ಪದವ ನುಡಿಸೇನು ಚಂದದ ಪದವ ನುಡಿಸೇನು ಚಂದದ ಪದವ ನುಡಿಸೇನು ಕಾರ್ಯಕ್ರಮದ ಕೊನೆಯದಾಗಿ ಮತ್ತೊಂದು ಜನಪದ ಗೀತೆ